ಇಂದು ವಿಶ್ವ ಮೂಲವ್ಯಾಧಿ ದಿನ, ರೋಗಿಗಳಲ್ಲಿ ಜಾಗೃತಿ ಮೂಡಿಸಲು ಸಚಿವ ಡಾ ಕೆ ಸುಧಾಕರ್ ಕರೆ. ಕಪ್ಪತಗುಡ್ಡ ಸಂರಕ್ಷಣೆಗಾಗಿ ವಿಶೇಷ ಪಡೆ ರಚನೆಗೆ ಬಸವರಾಜ ಹೊರಟ್ಟಿ ಒತ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು. ಮತ್ತೆಬಿಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51, ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಈಗ ಜನಪದ ಗೀತೆಗಳು. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಗಾಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಎಚ್ಚರವಿರಲಿ ಎಚ್ಚರವಿರಲಿ, ಕೆವೈಸಿ ಅಪ್ಡೇಟ್ ಮಾಡೋಕೆ ಲಿಂಕ್ ಕಳಿಸ್ತಾರೆ, ಇಲ್ಲ ಬ್ಯಾಂಕು ಖಾತೆ ಕ್ಲೋಸ್ ಆಗತ್ತೆ ಅಂತ ಹೇಳ್ತಾರೆ. ನಂಬಬೇಡಿ ತಾರೆ, ನಂಬಬೇಡಿ, ಲಿಂಕು ಒತ್ತಿ ಹಣ ಕಳಿಸಿ ಅಂತ ಹೇಳ್ತಾರೆ ಬೇಡಿ. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ. ಹಾ, ತಿಳಿಯಿರಿ, ರಿಸರ್ವ್ ಬ್ಯಾಂಕಿನ ಏಕೀಕೃತ ಲೋಕಪಾಲ ಯೋಜನೆಯಡಿ ರಾಷ್ಟ್ರೀಯ ಜಾಗೃತಿ ಅಭಿಯಾನದ ಭಾಗವಾಗಿ ನಿಮ್ಮನ್ನು ಎಚ್ಚರಿಸಲೆಂದೇ ಈ ಸಂದೇಶವನ್ನು ಕೊಡಲಾಗಿದೆ. ಶ್ರೋತೃ ಬಾಂಧವರೇ, ಕುಷ್ಟಗಿಯ ಶರಣಪ್ಪ ಇಡೀ ಮಣ್ಣು ಹುಟ್ಟಲು ಬೇಕು 1000 ವರ್ಷ, ತಿಳಿದಿಲ್ಲ ರೈತ ಮಣ್ಣಲ್ಲ ಮೇಯ. ಓ ರೈತ ನೀನೇ ಅನ್ನದಾತ, ಓ ರೈತ ನೀನೇ ಅನ್ನದಾತ, ರೈತ ಮಣ್ಣಲ್ಲ ತಿಳಿದಿಲ್ಲ ರೈತ ಮಣ್ಣಲ್ಲ. ತಿಳಿದಿಲ್ಲ ರೈತ ಇಲ್ಲ ರೈತ ಮಣ್ಣಿನ ಮಹಿಮೆಯ. ಓ ರೈತ ನೀನೇ ಅಲ್ಲ ಅಲ್ಲದಾತ, ರೈತಣ್ಣ ನೀ ಕೇಳಣ್ಣ. ಮಳೆ ನೀರ ಹರಿಯ ಗುಂಟ ಮಣ್ಣೆಲ್ಲ ಕೊಚ್ಚಿ ಹೋಗುವ, ಹರಿಸುವನು ಮಣ್ಣ ಮಳೆ ನೀರ ಹರಿಯ ಗುಂಟ ಮಣ್ಣೆಲ್ಲ ಕೊಚ್ಚಿ ಹೋಗುವುದು. ಮಣ್ಣೆಲ್ಲ ಕೊಚ್ಚಿ ಹೋಗುವುದು ನೀರ ಗುಂಟ, ತಿಳಿದಿಲ್ಲ ರೈತ ಮಣ್ಣಲ್ಲ, ತಿಳಿದಿಲ್ಲ ರೈತ ಮಣ್ಣಲ್ಲ. ಹಿಡಿಯೂತ ನೆರಳು ಇಲ್ಲ ಇಲ್ಲಿ ಹಣ್ಣು ಇಲ್ಲ, ನೆರಳು ಇಲ್ಲ ಇಲ್ಲಿ ಹಣ್ಣು ಇಲ್ಲ. ಹಿಡಿಯೂತ ನೆರಳು ಇಲ್ಲ ಇಲ್ಲಿ ಹಣ್ಣು ಇಲ್ಲ, ನೆರಳು ಇಲ್ಲ.

ನೃತ್ಯ ಅಂದ ಕೂಡಲೇ ಮುಖ ಮುರಿಯೋದು ಬಿಟ್ಟು ಕಲೆಗೆ ಬೆಲೆ ಕೊಟ್ಟಾಗ ಅದರ ಸ್ಥಾನಮಾನ ಹೆಚ್ಚಾಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ನೃತ್ಯದ ಮೂಲಕ ನಮ್ಮ ದೇಶದ ಅಥವಾ ರಾಜ್ಯದ ಸಂಸ್ಕೃತಿಯ ನೃತ್ಯ ಕಲೆಯನ್ನು ಕೂಡ ನಾವು ಒಪ್ಕೊಬೇಕು. ಇದರಿಂದ ನಮ್ಮ ಆಲ್ರೌಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಕೊನೆಯದಾಗಿ ನನ್ನ ಪ್ರಿನ್ಸಿಪಲ್ನ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಡ್ಯಾನ್ಸ್ ಇಸ್ ನಾಟ್ ಜಸ್ಟ್ ಮೂವ್ಮೆಂಟ್ ಆಫ್ ಲೆಗ್ಸ್ ಅಂಡ್ ಹ್ಯಾಂಡ್ಸ್, ಇಟ್ ಈಸ್ ಆನ್ ಎಮೋಷನ್. ನನ್ನ ಒಂದು ಮೋಟೋ ಏನಪ್ಪ ಅಂತ ಅಂದ್ರೆ ಲಿವ್ ಡ್ಯಾನ್ಸ್ ಅಂಡ್ ಲವ್. ಅವಕಾಶಕ್ಕಾಗಿ ಧನ್ಯವಾದಗಳು. ಭಾರತದ ಕಲೆ ಸಂಸ್ಕೃತಿಯಲ್ಲಿ ನೃತ್ಯದ ಪ್ರಾಮುಖ್ಯತೆನ ಹರಿತು ದೀಪಿಕಾ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಲ್ರಿಗೂ ನಮಸ್ಕಾರ, ನಾನು ದೀಪಿಕಾ. ನನ್ನ ಕನಸಿನ ಭಾರತ ಮೋಕ್ಷಾರ್ಥಂ ಜಗದಿತ್ತಾಯ ಚ, ಈ ದೇವಾಕದ ಅರ್ಥ ಏನಂದ್ರೆ ಮನುಷ್ಯ ಜನ್ಮದ ಸಾರ್ಥಕತೆ ಇರೋದು ಸ್ವಂತದ ಮುಕ್ತಿಗಾಗಿಯೂ ಮತ್ತು ಜಗತ್ತಿನ ಹಿತಕ್ಕಾಗಿಯೂ ಬದುಕುವುದರಲ್ಲಿ ಮಾತ್ರ ಅಂತ. ಅದೇ ಸ್ವದೇಶಿ ಮಂತ್ರವು ಸಂಪೂರ್ಣವಾಗಿ ಭಾರತದ ಉದ್ದಗಲಕ್ಕೂ ಹರಡಬೇಕು ಅನ್ನೋದೇ ನನ್ನ ಆಶಯ. ಇವತ್ತಿನ ದೈನಂದಿನ ಚಟುವಟಿಕೆಗಳನ್ನ ನೋಡಿದ್ರೆ ವಿದೇಶಿ ವಸ್ತುಗಳ ಬಳಕೆ ಅನ್ನೋದು ಹೆಚ್ಚಾಗ್ತಾ ಇದೆ. ಅಂದ್ರೆ ನಮ್ಮ ಯುವಜನತೆಗೆ ಆರ್ಥಿಕತೆ ಸಡಿಲಗೊಳ್ಳಲಿಕ್ಕೆ ಇದೊಂದು ದೊಡ್ಡ ಕಾರಣ ಅಂತ ಹೇಳ್ಬೋದು. ಬಹುರಾಷ್ಟ್ರೀಯ ಕಂಪನಿ ಹಾಗೆ ವಿದೇಶಿ ವಸ್ತುಗಳು ಇವತ್ತು ನಮ್ಮ ದೇಶದ ಮಾರುಕಟ್ಟೆನ ಅತಿಕ್ರಮಿಸಿರೋದ್ರಿಂದ ಏನಾಗ್ತಿದೆ ಅಂದ್ರೆ ನಮ್ಮ ದೇಶೀಯ ವಸ್ತುಗಳು ಆ ದೇಶದ ಪಟಾಕಿ, ಗೊಂಬೆ, ಪೆನ್, ಪೆನ್ಸಿಲ್, ಮೊಬೈಲ್ ಬಹುತೇಕ ಉಪಕರಣಗಳು ಎಲ್ಲಾ ವಲಯಗಳು ಚನ್ನಪಟ್ಟಣದ ಗೊಂಬೆ, ಇಳಕಲ್, ಮೊಳಕಾಲ್ಮೂರು, ರೇಷ್ಮೆ ಸೇರಿದಂತೆ ಬಹುತೇಕ ಕರಕುಶಲ ವಸ್ತುಗಳು ತಯಾರಿಕಾ ಘಟಕಗಳು ಮುಚ್ಚುತ್ತಾ ಇದಾವೆ. ಇದನ್ನೇ ಅವಲಂಬಿಸಿರುವಂತಹ ಲಕ್ಷಾಂತರ ಜನರು ಉದ್ಯೋಗ ಕಳೆದಿ ಕೈಗಾರಿಕೆಗಳು ನಶಿಸಿ ಅವರ ಆರ್ಥಿಕ ಜೀವನ ಇನ್ನಷ್ಟು ದುಸ್ಥಿತಿಗೆ ಬರುತ್ತೆ ಅಂತ ಹೇಳಿ ನಾನು ಹೇಳಲು ಇಚ್ಛೆ ಪಡ್ತೀನಿ. ಸ್ವಾತಂತ್ರ್ಯ ಪೂರ್ವದಲ್ಲೇ ಗೋಖಲೆ, ರಾನಡೆ, ತಿಲಕ್, ಗಾಂಧೀಜಿ ಮುಂತಾದವರ ಕಾರ್ಯದ ಫಲವಾಗಿ ಸ್ವದೇಶಿ ಆಂದೋಲನ ಅನ್ನೋದು ಹೊರಹೊಮ್ಮಿತು. ಅದೀಗ ಮೇಕ್ ಇನ್ ಇಂಡಿಯಾ ಬೆಲೆಯಲ್ಲಿ ಜನರಿಗೆ ದೊರೆಯುವಂತಾಗಬೇಕು. ಹಾಗೇನೆ ಸಣ್ಣ ಕೈಗಾರಿಕೆಗಳಿಗೆ ಇನ್ನಷ್ಟು ಆರ್ಥಿಕ ನೆರವು ದೊರೆಯುವಂತಾಗಬೇಕು. ಇದಲ್ದೇನೆ ಯುವ ಜನರಿಗೂ ಕೂಡ ಇದರಿಂದ ನಿರುದ್ಯೋಗ ದರವನ್ನ ನಾವು ಕಡಿಮೆಗೊಳಿಸಬಹುದು ಅಂತ ಹೇಳಿ ನಾನು ಭಾವಿಸ್ತೇನೆ. ಅರಿವು ಮತ್ತೆ ಜಾಗೃತಿಯನ್ನ ಮೂಡಿಸಬೇಕಾಗಿರುವಂತದ್ದು ನಮ್ಮೆಲ್ಲರ ಮುಖ್ಯ ಕಾರ್ಯವಾಗಿದೆ ಅಂತ ಹೇಳ್ಬೋದು. ಹಾಗೇನೆ ಆದಷ್ಟು ಜನರು ಎಷ್ಟು ಸರಳತೆಯ ಬದುಕನ್ನು ಅವಲಂಬಿಸ್ತಾರೋ ಅಷ್ಟೇ ಸರಳವಾದ ಸ್ವದೇಶಿ ಮೂವ್ಮೆಂಟ್ ಅನ್ನೋದು ನಮ್ಮ ದೇಶದಲ್ಲಿ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಪ್ರೀತಿ ಪಾತ್ರರೇ, ನೀವು ಕೂಲ್ ಡ್ರಿಂಕ್ಸ್ಗಳ ಬದಲಾಗಿ ತಂಪು ಪಾನೀಯವನ್ನು ಸೇವಿಸಿದ್ರೆ ನಮ್ಮ ದೇಶಕ್ಕೆ ಅದೆಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟ ಹಾಗಾಗತ್ತೆ. ಇದೇ ರೀತಿ ಸಾಕಷ್ಟು ಉದಾಹರಣೆಗಳನ್ನು ನೀವು ನಿಮ್ಮ ಬದುಕಿನಲ್ಲಿ ಕಂಡಿರ್ತೀರಾ ಕೂಡ. ನಾನು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಥಿಂಕ್ ಗ್ಲೋಬಲಿ ಆಗಿರ್ಲಿ, ಅಂದ್ರೆ ಜಗತ್ತಿನ ಕ್ಷೇಮ, ಸಮಾಚಾರಗಳ ಕುರಿತು ಅಥವಾ ಒಳಿತಿನ ಕುರಿತು ನಾವು ಚರ್ಚಿಸೋಣ, ಚಿಂತನ ಮಂಥನವನ್ನೇ ನಾವು ನಡೆಸೋಣ. ಆದ್ರೆ ನಮ್ಮ ಕ್ರಿಯೆ, ಸಹಕಾರ, ವಿಶ್ವಾಸ ಇಟ್ಕೊಳ್ತೇನೆ. ಜಗದಗಲ ಅರಿವು ಬೆಳೆಸಿಕೊಂಡು ಸ್ಥಳೀಯವಾಗಿ ಕಾಯಕ ಮಾಡುತ್ತಲೇ ಸ್ವಾವಲಂಬಿ ಭಾರತ ಕಟ್ಟೋಣ. ಸ್ವದೇಶಿ ಚಿಂತನೆ ಹೆಚ್ಚಿಸಿಕೊಂಡು ಇನ್ನಾದರೂ ವಿದೇಶಿ ವ್ಯಾಮೋಹದಿಂದ ಹಿಂದೆ ಸರಿಯೋಣ. ಅವಕಾಶಕ್ಕಾಗಿ ಧನ್ಯವಾದಗಳು. ಖಂಡಿತ ದೀಪಿಕಾ, ಸ್ವದೇಶಿ ಮಂತ್ರದೊಂದಿಗೆ ನಮ್ಮ ಬಾರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ದೇಶ ಪ್ರಜಾಸತ್ತಾತ್ಮಕ ಹಾಗೂ ಜಾತ್ಯತೀತ ರಾಷ್ಟ್ರವಾಗಿ ಯಶಸ್ವಿ ಆಗುವುದು ಪ್ರತಿಯೊಬ್ಬರ ಕನಸು. ಇದರಂತೆ ನನಗೂ ನನ್ನ ಭಾರತ ಹೇಗಿರಬೇಕೆಂಬ ಕನಸಿದೆ. ನನ್ನ ಕನಸಿನ ಭಾರತವು ಎಲ್ಲ ಕ್ಷೇತ್ರಗಳಲ್ಲಿ ಮತ್ತು ಎಲ್ಲ ರಂಗಗಳಲ್ಲಿಯೂ ಯಾವುದೇ ಜಾತಿ, ಲಿಂಗ, ತಾರತಮ್ಯವಿಲ್ಲದೆ ಸಮಾನತೆಯಿಂದ ಇರುವುದು ಒಂದು ದೇಶದ ಪ್ರಗತಿಗೆ ಸಾಕ್ಷಿಯಾಗುತ್ತದೆ ಎಂದು ತಿಳಿದಿದ್ದೇನೆ. ಅದೇ ರೀತಿ ನಮ್ಮ ದೇಶದಲ್ಲಿ ಟ್ರಾನ್ಸ್ಜೆಂಡರ್ಗಳು ಎಂಬ ಒಂದು ವರ್ಗವಿದೆ. ಸಮಾನವಾದ ಹಕ್ಕುಗಳನ್ನು ಇವರಿಗೆ ನೀಡದಿರುವಿಕೆ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಆದರೆ ನನ್ನ ಕನಸಿನ ಭಾರತದಲ್ಲಿ ಈ ವರ್ಗದವರಿಗೆ ಅನೇಕ ಸೌಲಭ್ಯಗಳು ಹಾಗೂ ಸಮಾನ ಹಕ್ಕುಗಳನ್ನು ನೀಡಲಾಗುತ್ತದೆ. ಕಾನೂನಾತ್ಮಕವಾಗಿ ಪ್ರತಿ ಲಿಂಗವನ್ನು ಗೌರವಯುತವಾಗಿ ಪರಿಗಣಿಸಲಾಗಿದ್ದರೂ ಟ್ರಾನ್ಸ್ಜೆಂಡರ್ಗಳ ವಿಷಯಕ್ಕೆ ಬಂದಾಗ ನಮ್ಮ ಸಮಾಜದಲ್ಲಿ ಇದನ್ನು ನೋಡಬಯಸುತ್ತೇನೆ. ಈ ಸಮುದಾಯದವರು ಅನಕ್ಷರಸ್ಥರು ಹಾಗೂ ಅಶಿಕ್ಷಿತರಾಗಿರುತ್ತಾರೆ. ಅವರು ನಮ್ಮ ನಿಮ್ಮೆಲ್ಲರಂತೆ ಶ್ರವಂತಿಕೆ, ದೈಹಿಕ ಸಾಮರ್ಥ್ಯ ಮತ್ತು ಭೌತಿಕ ಮಟ್ಟದ ಪ್ರದರ್ಶನವಾಗಬೇಕು. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಇವರಿಗೆಲ್ಲ ಮನ ಚಲಾಯಿಸುವ ಹಕ್ಕನ್ನು ನೀಡಬೇಕು. ಈ ಸಮುದಾಯದವರಿಗೆ ತಮ್ಮ ತಮ್ಮ ಮನೆಗಳಲ್ಲಿ ವಾಸಿಸಲು ಸಾಧ್ಯವಾಗುವುದಿಲ್ಲ. ಇವರಿಗೆ ಸರ್ಕಾರವು ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಗಳನ್ನು ನಿರ್ಮಿಸಿಕೊಡುವಂತೆ ಆಗಬೇಕು. ಹಾಗೆಯೇ ಉದ್ಯೋಗ ಕ್ಷೇತ್ರಗಳು ನಿಂತು ಹೋಗಿ ಮುಂದಿನ ದಿನಗಳಲ್ಲಿ ಇವರು ಶಾಂತಿಯುತ ಜೀವನ ನಡೆಸುವಂತಾಗಬೇಕು. ಈಗಾಗಲೇ ಈ ಸಮುದಾಯದ ಅಭಿವೃದ್ಧಿಗೆ ಸಾಗುತ್ತಿಲ್ಲ. ಆದ್ದರಿಂದ ಈ ಸಮುದಾಯದಲ್ಲೇ ವಿದ್ಯಾಭ್ಯಾಸವನ್ನು ಪಡೆದವರಿಂದಲೇ ಎನ್ಜಿಒಗಳ ಮೂಲಕ ಜಾಗೃತಿ ಮೂಡಿಸಬೇಕು. ಇದರಿಂದ ಈ ಸಮಯಗಳಲ್ಲಿ ಕೆಲವೊಮ್ಮೆ ಕಾನೂನುಗಳು ಸಹ ಇವರಿಗೆ ಸಹಾಯ ಮಾಡದ ಸ್ಥಿತಿಯಲ್ಲಿ ಇರುತ್ತದೆ. ಆದ್ದರಿಂದ ನಮ್ಮ ಕಾನೂನುಗಳು ಇವರಿಗೆ ಸಮುದಾಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ಹೀಗೆ ನಮ್ಮ ಕಾಲೇಜಿನಲ್ಲಿ ಅಕ್ಕೈ ಪದ್ಮಶಾಲಿ ಅವರ ಕುರಿತು ಕರುಣೆಗೊಂದು ಸವಾಲ್ ಎಂಬ ನಾಟಕವನ್ನು ಆಯೋಜಿಸಿದ್ರು. ಈ ನಾಟಕವನ್ನು ನೋಡುವಾಗ ಕಣ್ಣಲ್ಲಿ ನೀರು ಬಂತು. ಕಾರಣ ಇಷ್ಟೇ, ಇವರ ಒಬ್ಬರ ಕಷ್ಟ ನೋವು ಹೇಗೆ ಇದನ್ನೆಲ್ಲ ತೊಡೆದು ಹಾಕಿ ಘನತೆಯ ಜೀವನವನ್ನು ನಡೆಸ್ತಾ ಇದ್ದಾರೋ, ಮುಂದೆ ಎಲ್ಲರೂ ಇದೇ ರೀತಿ ತಮ್ಮ ಕಷ್ಟ ನೋವು ದುಗುಡಗಳಷ್ಟನ್ನು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಸರ್ವರೂ ಸಮಾನರು, ಪ್ರತಿಯೊಬ್ಬರಿಗೂ ಅವರ ಹಕ್ಕು ಅವರಿಗೆ. ಲತಾಪಿ, ಇವರ ಕನಸಿನ ಭಾರತ ಏನು ಅಂತ ಕೇಳೋಣ. ನಮಸ್ತೆ. ಭವಿಷ್ಯದ ಭಾರತದಲ್ಲಿ ನನ್ನ ಕನಸು ಮತ್ತೆ ಜಗದ್ಗುರುವಾಗಿ ಮೆರೆಯಬೇಕೆಂದು ನಾನು ಎಂದಿಗೂ ಬಯಸುತ್ತೇನೆ. ನಮ್ಮಲ್ಲಿ ಹಲವಾರು ಜನರು ಏನಂದ್ರೆ ಕೃಷಿ ಎಂಬುದು ಕೇವಲ ವಿದ್ಯಾವಂತರಿಗೆ ಮಾತ್ರ ಎಂಬ ಪರಿಭಾವನೆಯನ್ನು ಹೊಂದಿರ್ತಾರೆ. ಇಂದು ನಮ್ಮ ದೇಶದಲ್ಲಿ ಹಲವಾರು ಜನ ಹಳ್ಳಿಗರನ್ನೇ ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ನಮ್ಮ ಹಳ್ಳಿಗರು ಆದಷ್ಟು ಕೃಷಿಯನ್ನೇ ಅವಲಂಬನೆ ಮಾಡಿದ್ದಾರೆ. ಇಲ್ಲಿ ನಮ್ಮಲ್ಲಿ ಕೃಷಿಯನ್ನೇ ಅವಲಂಬಿಸಲಾಗಿದ್ದಾರೆ. ವ್ಯವಸಾಯ ಮಾಡುವಂತರಿಗೆ ಈಗಿನ ಕಾಲದಲ್ಲಿ ಸರಿಯಾಗಿ ಸಾಲ ಸಿಗ್ತಾ ಇಲ್ಲ, ಮತ್ತೆ ಯಾವ್ಯಾವ ಸಂದರ್ಭದಲ್ಲಿ ಯಾವ ಕಷ್ಟವನ್ನು ಅನುಭವಿಸ್ತಾರೋ ಹೇಳಿಕೆ ಬರಲ್ಲ. ಯಾಕೆಂದ್ರೆ ಧಾನ್ಯಗಳು ಕಾಲಕಾಲಕ್ಕೆ ಬದಲಾಗ್ತವೆ. ರೈತರಿಗೆ ಅದು ಮಾಹಿತಿಯನ್ನು ಒದಗಿಸೋ ಒಂದು ವಿಷಯ ಆಗಿರಬಾರ್ದು. ವಿದ್ಯಾರ್ಥಿಗಳು ಕೂಡ ಪ್ರಮುಖವಾಗಿ ವಿಷಯವನ್ನಾಗಿ ಅವರು ಓದ್ಬೇಕು. ಕೃಷಿ ಬಗ್ಗೆ ಹೆಚ್ಚೆಚ್ಚು ಮಾಹಿತಿಯನ್ನ ಕೊಡಬೇಕು. ಕೃಷಿ ನಮಗೆ ಬೇಡವೇ ಬೇಡ, ಇದು ಯಾವುದೋ ಒಂದು ಹೆಚ್ಚೆಚ್ಚು ಲಾಭಗಳನ್ನ ಗಳಿಸಬಹುದು, ಕೃಷಿ ಒಂದು ಕೂಡ ಅಭಿವೃದ್ಧಿಯನ್ನು ಕಾಣುವ ಒಂದು ಉದ್ಯೋಗವನ್ನಾಗಿ ಮಾಡಬಹುದು ಅನ್ನೋ ಮನೋಭಾವ ಸರ್ಕಾರ ಕೂಡ ಅವರಿಗೆ ಮೂಡಿಸಬೇಕಾಗಿದೆ. ಹಾಗೆ ಅವರಲ್ಲಿ ತಿಳುವಳಿಕೆ ಮೂಡಿಸುವ ಒಂದು ಪ್ರಯತ್ನವನ್ನ ಅವರು ಜಾರಿಗೆ ಸೌಕರ್ಯವನ್ನ ಮಾಡಿಕೊಡ್ಬೇಕು. ನಮ್ಗೆ ಯಾಕೆ ಕೃಷಿ ಇಷ್ಟು ಪ್ರಮುಖವಾಗುತ್ತೆ ಅಂದ್ರೆ ನಮ್ಗೆ ಜೀವನ ಬದುಕಲಿಕ್ಕೆ ಆಹಾರ ಕೊಡ್ತಿರೋದೇ ಕೃಷಿ. ಇಂಥ ಕೃಷಿಯನ್ನು ನಾವು ಯಾವತ್ತು ತ್ಯಜಿಸ್ತಾ ಹೋದ್ರೆ ನಮ್ಗೆ ಆಹಾರ ಅನ್ನೋದು ಹೆಂಗ್ ಸಿಗತ್ತೆ? ಅಷ್ಟೇ ಅಲ್ಲದೆ ನಮ್ಮ ರಾಷ್ಟ್ರ ಎಲ್ಲ ಸೌಲಭ್ಯಗಳನ್ನ ನಾವು ಕೃಷಿಕರಿಗೆ ಕೊಟ್ರೆ ನಮ್ಮ ರಾಷ್ಟ್ರ ಆರ್ಥಿಕವಾಗಿ ಅಭಿವೃದ್ಧಿ ಕಾಣುತ್ತೆ. ರೈತ ಭಾರತಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾನೆ. ಭಾರತ ಈಗ ರೈತರಿಗೆ ಬೆನ್ನೆಲುಬಾಗಿದೆ. ಅಷ್ಟೇ ಅಲ್ಲದೆ ಸರ್ಕಾರ ಮುಂದಿನ ಯೋಜನೆ ಏನ್ ಮಾಡ್ಬೇಕು ಅಂತ ಹೇಳಿ. ಬೆನ್ನೆಲುಬು ನಿಜ, ಆದ್ರೆ ಭಾರತದ ಹೆಮ್ಮೆ ಕೃಷಿ ಆಗಿರಬೇಕು ಅನ್ನೋ ನಿಮ್ಮ ಕನಸು ಖಂಡಿತವಾಗಿಯೂ ನನಸಾಗಬೇಕು ಎಂಬುದು ನನ್ನ ಆಶಯ ಕೂಡ. ಈಗ ದೀಕ್ಷಾ ಅವರ ಕನಸಿನ ಭಾರತ ಏನಾಗಿರ್ಬೋದು ಎಂದು ಕೇಳೋಣ. ಎಲ್ಲರಿಗೂ ನಮಸ್ಕಾರಗಳು ಮಾಡಿದ್ದೇವೆ. ಹಾಗೂ ತೊಂದರೆಗಳನ್ನು ಕೂಡ ಅನುಭವಿಸುತ್ತಿದ್ದೇವೆ. ಪರಿಸರ ವಿಕೋಪ, ಹವಾಮಾನ ವೈಪರೀತ್ಯ, ಹೀಗೆ ಅನೇಕ ಬಗೆಯ ಸಮಸ್ಯೆಗಳು ಎದುರಿಸುತ್ತಿದ್ದೇವೆ. ನಮಗಿರುವುದು ಒಂದೇ ಭೂಮಿ. ಇದರ ಪರಿಸರ ಸಂರಕ್ಷಣೆ ಎನ್ನುವುದು ಸಾಮೂಹಿಕ ಜವಾಬ್ದಾರಿ ಮಾತ್ರವಲ್ಲದೆ ಪ್ರತಿಯೊಬ್ಬರ ಹೊಣೆಗಾರಿಕೆ ಆಗಿದೆ. ನನ್ನ ಕನಸಿನ ಭಾರತದಲ್ಲಿ ವೈಯಕ್ತಿಕವಾಗಿ ಭೂಮಿಯನ್ನು ಉಳಿಸುವ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆ ಊರಿಗೊಂದು ವನ. ನಾವು ಸಂತೋಷದ ಕ್ಷಣಗಳಲ್ಲಿ ಅಥವಾ ಸವಿ ನೆನಪಿಗಾಗಿ ಲಕ್ಷಾಂತರ ಮೌಲ್ಯದ ಉಡುಗೊರೆ ನೀಡುವ ಬದಲು ಗಿಡ ನೆಟ್ಟು ಪೋಷಿಸಿದಾಗ ಪರಿಸರ ಸಂರಕ್ಷಣೆಗೆ ವೈಯಕ್ತಿಕ ಜವಾಬ್ದಾರಿ ಮರೆದಂತೆ ಆಗುತ್ತದೆ. ಪ್ರತಿ ಮನೆಗಳಲ್ಲಿ ಒಂದು ಗಿಡ ನೆಟ್ಟರೆ ಸಾಕು, ತನ್ನಿಂದ ತಾನೇ ಊರಿನಲ್ಲಿ ವನ ಸೃಷ್ಟಿಯಾಗುತ್ತದೆ. ಕಸದಿಂದ ರಸ, ಮನೆಯಲ್ಲಿ ಉತ್ಪಾದನೆಯಾಗುವ ತ್ಯಾಜ್ಯವನ್ನು ಗೊಬ್ಬರ ಮಾಡುವ ಮೂಲಕ ಅದನ್ನು ನಮ್ಮದೇ ಉದ್ವಾನಕ್ಕೆ ಅಥವಾ ಕೃಷಿಗೆ ವಸ್ತುವನ್ನು ಸಾಧ್ಯವಾದಷ್ಟು ಬಾರಿ ಪುನರ್ ಬಳಕೆ ಮಾಡಿದಾಗ ಪರಿಸರ ಹಾನಿಯನ್ನು ತಪ್ಪಿಸಬಹುದು. ನೈಸರ್ಗಿಕ ಸಂಪನ್ಮೂಲಗಳ ಬಳಕೆಯಲ್ಲಿ ನಿಯಂತ್ರಣ, ನೀರು, ಮಣ್ಣು, ಶಕ್ತಿ ಇವೆಲ್ಲ ಅತ್ಯಮೂಲ ಸಂಪನ್ಮೂಲಗಳಾಗಿದ್ದರಿಂದ ನಾವೆಲ್ಲರೂ ದಿನನಿತ್ಯದ ಬದುಕಿನಲ್ಲಿ ವೈಯಕ್ತಿಕ ಕಾನೂನುಗಳ ಪಾಲನೆಗೆ ಮುಂದಾಗಬೇಕು. ವಸ್ತುಗಳನ್ನು ಅಗತ್ಯವಿಲ್ಲದಲ್ಲಿ ಇವೆ ಮೊದಲಾದ ಸಂಕಲ್ಪಗಳು ನಮ್ಮದಾಗಲಿ, ಇದು ಕೇವಲ ಬಾಯಿ ಮಾತಿನಲ್ಲಿ ಉಳಿಯದೆ ಕಾರ್ಯರೂಪಕ್ಕೆ ಬರಲಿ. ಶುದ್ಧ ನೀರು ನಿರಂತರವಾಗಿ ಎಲ್ಲರಿಗೂ ಸಿಗುವಂತಾಗಲಿ. ಶುಚಿತ್ವ ನಿರ್ವಹಣೆ ಅಗತ್ಯ. ಜಿಲ್ಲೆಗಳು, ರಾಜ್ಯಗಳು, ದೇಶಗಳ ನಡುವಿನ ಅಸಮಾನತೆ ನಿರ್ಮೂಲನೆ ಆಗಲಿ. ಹವಾಮಾನ ವೈಪರೀತ್ಯ ಮತ್ತು ಅದರ ಪರಿಣಾಮಗಳ ನಿಯಂತ್ರಣಕ್ಕೆ ತಕ್ಷಣವಾದ ಕ್ರಮಗಳು ಕೈಗೊಳ್ಳುವಂತಾಗಲಿ. ಘನತ್ಯಾಜ್ಯ ಕ್ರಮಗಳ ಪಾಲನೆ ಗರಿಷ್ಠ ಮಟ್ಟದಲ್ಲಿ ಇರಬೇಕು. ಪ್ರತಿಯೊಬ್ಬ ಪ್ರಜೆಯು ಇವೆಲ್ಲದಕ್ಕಾಗಿ ಶ್ರಮಿಸಿದ್ದಾಗ ನನ್ನ ಕನಸಿನ ಭಾರತದಲ್ಲಿ ಪರಿಸರ ಸಂರಕ್ಷಣೆಗಾಗಿ ಕನಸಾಗಿ ಉಳಿಯದೆ ನನಸಾಗುವುದು ಕಷ್ಟಕರವನ್ನೆಲ್ಲ. ಅವಕಾಶಕ್ಕಾಗಿ ಧನ್ಯವಾದಗಳು. ಕನಸಿನ ಭಾರತದಲ್ಲಿ ಪರಿಸರದ ಸಂರಕ್ಷಣೆಯಲ್ಲಿ ಎಲ್ಲರ ಪಾತ್ರ ಅತಿ ಅವಶ್ಯಕ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈಗ ಕನಸಿನ ಭಾರತದ ಬಗ್ಗೆ ಅನನ್ಯ ಅವರ ಅಭಿಪ್ರಾಯ ಏನು ಕೇಳೋಣ. ಬುಡಕಟ್ಟು ಸಮುದಾಯಗಳು. ಬುಡಕಟ್ಟು ಸಮುದಾಯಗಳು ಸಾಂಸ್ಕೃತಿಕವಾಗಿ ಇತರ ಸಮುದಾಯಗಳಿಗಿಂತ ಭಿನ್ನ, ಜೊತೆಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿವೆ. ಶಿಕ್ಷಣವು ವ್ಯಕ್ತಿಯನ್ನು ವೈಜ್ಞಾನಿಕ ಚಿಂತನೆಗೆ ಹಚ್ಚುವುದಾಯದವರ ಶಿಕ್ಷಣವನ್ನು ಬಲಪಡಿಸುವುದು ಅತ್ಯವಶ್ಯಕವಾಗಿದೆ. ಹಾಗೂ ಬುಡಕಟ್ಟು ಸಮುದಾಯದವರ ಪಾರಂಪರಿಕ ಅಭಿವೃದ್ಧಿ ನೀತಿ ಎಂದೇನೂ ಇಲ್ಲ. ಇಲ್ಲಿ ನೀತಿ ಬೇರೆ, ಕಾರ್ಯಕ್ರಮ ಬೇರೆ. ನೀತಿ ಅಂದರೆ ಪ್ರಜ್ಞಾಪೂರ್ವಕವಾಗಿ ರೂಪ ಕಾರ್ಯಕ್ರಮ. ಇಂತಹ ಅಭಿವೃದ್ಧಿ ಕಾರ್ಯಕ್ರಮಗಳು ಅಭಿವೃದ್ಧಿ ನೀತಿಯಾದಲ್ಲಿ ಮಾತ್ರ ಬುಡಕಟ್ಟು ಸಮುದಾಯದವರು ಆಧುನಿಕ ಪೂರ್ವ ಸ್ಥಿತಿಯಿಂದ ಆಧುನಿಕ ಸ್ಥಿತಿಗೆ ಬರಲು ಸಾಧ್ಯ. ಇನ್ನು ಆಧುನಿಕ ಅಭಿವೃದ್ಧಿಯ ವಿಷಯಕ್ಕೆ ಬಂದರೆ, ಬುಡಕಟ್ಟುಗಳ ಆಶ್ರಯ ತಾಣವಾಗಿರುವ ಈ ಪ್ರದೇಶವನ್ನು ಬಿಟ್ಟು ಬೇರೆ ಎಲ್ಲಾದರೂ ಇಲ್ಲವೇ ಬೇರಾವುದೇ ರೀತಿಯಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲು ಸಾಧ್ಯವಿಲ್ಲವೇ ಎಂಬ ಪ್ರಶ್ನೆ ಬರುತ್ತದೆ. ದೇಶದ ವಿವಿಧ ಭಾಗಗಳನ್ನು ಬೆಳಗಲು ತಾನು ಕತ್ತಲೆಯಲ್ಲೇ ಇರಬೇಕಾದ ದುಸ್ಥಿತಿ ವಿಷಪ್ರಾಶನವಾಗಿ ಬಿಟ್ಟಿದೆ. ಬುಡಕಟ್ಟುತನವನ್ನು ಇಲ್ಲವಾಗಿಸುವುದೇ ಅಭಿವೃದ್ಧಿಯ ಕಾರ್ಯತಂತ್ರವಾಗಿದೆ. ಆಧುನಿಕ ಇಟ್ಟುಕೊಂಡು ಯೋಜನೆಗಳನ್ನು ಕೈಗೊಳ್ಳಬೇಕಾಗಿದೆ. ಬುಡಕಟ್ಟು ಜನರ ವಾಸಸ್ಥಾನವನ್ನು ಒತ್ತುವರಿ ಮಾಡದೆ ಅವರನ್ನು ಸಾಗಿದೆ, ಅದನ್ನು ಮೊದಲು ತೆಗೆದು ಹಾಕಬೇಕಾಗಿದೆ. ಎಲ್ಲಾ ತರಹದ ಕ್ರಿಮಿನಲ್ ಆಕ್ಟಿವಿಟೀಸ್ಗಳಲ್ಲಿಯೂ ಬುಡಕಟ್ಟು ಸಮುದಾಯದವರನ್ನು ಟಾರ್ಗೆಟ್ ಮಾಡುವುದನ್ನು ನಿಲ್ಲಿಸಬೇಕು. ಇದರ ಜೊತೆಗೆ ಬುಡಕಟ್ಟು ಸಮುದಾಯದವರ ಅಕ್ಯುರೇಟ್ ಸೆನ್ಸಸ್ ಆಗುವುದು ಕೂಡ ಅತ್ಯಂತ ಅವಶ್ಯಕವಾಗಿದೆ. ಇನ್ನು ನಮ್ಮ ಪ್ರಪಂಚ ವಿಚಿತ್ರ ಸನ್ನಿವೇಶದಲ್ಲಿ ಬದುಕುತ್ತಿದೆ. ಒಂದು ದೇಶದಲ್ಲಿ ಜಾಗತೀಕರಣ